ಅದ್ರ ವಿಶೇಷ ಏನ್ ಇಂಪಾರ್ಟೆನ್ಸ್ ಅಪ್ಪ ಅಂತಂದ್ರೆ, ಬಹಳಷ್ಟು ವೈರಸ್ ಅಟ್ಯಾಕ್ ಆಗಂಗಿಲ್ಲ ಸರ್, ನಾನು ಕೇಳಿದ ಪ್ರಕಾರ. ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ, ಹಾ ಸರ್, ರೋಗ ನಿರೋಧಕ ಹೊಂದಿರತಕ್ಕಂಥದ್ದು. ಹಂಗಾಗಿ ಈ ಒಂದು ತಳಿಯನ್ನೇ ಚೂಸ್ ಮಾಡಿದ್ದೆ ಸರ್. ಈಗ ಅದರ ಬೆಳೆಸುವ ವಿಧಾನಗಳು ಹೇಗಿವೆ? ಗಿಡವಾಗಿ ನೆಟ್ಟದ್ದು ಎಷ್ಟು ಸಮಯದಲ್ಲಿ ಹಣ್ಣು ಕೊಡ್ತದೆ, ಅದಕ್ಕೆ ಹೇಗೆ ಪಾಲನೆ ಪೋಷಣೆ ಎಲ್ಲ? ಹಾ ಸರ್, ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಪಪ್ಪಾಯಿನಲ್ಲಿ ಅಗ್ರೋ ಶಾಪ್ ಕಡೆಯಿಂದ ಮೊದಲು ಬೀಜಗಳನ್ನು ತಂದಿವಿ ಸರ್. ಯಾಕಂದ್ರೆ ನಾವು ಬೀಜಗಳನ್ನು ತರೋದಕ್ಕೂ ಮತ್ತೆ ಅಗಿಗಳನ್ನು ತರೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಏನು ಅಂತಂದ್ರೆ ಖರ್ಚು ಬಹಳ ಕಡಿಮೆ ಆಗುತ್ತೆ ಸರ್ ಇದು. ಆಮೇಲೆ ಇನ್ನೊಂದು, ನಾವು ಬೀಜಗಳನ್ನು ತಂದು ನಾವೇ ಮಾಡ್ಕೊಳ್ಳೋದ್ರಿಂದ ನಮ್ಮ ವೆದರ್ ನಲ್ಲೇನೆ ಬೆಳೀತಾ ಹೋಗುತ್ತೆ, ಅದು ಸ್ವಲ್ಪ ಅಡ್ಜಸ್ಟ್ ಕೂಡ ಆಗುತ್ತೆ. ಬಟ್ ನಾವು ಅಗಿಗಳನ್ನು ತಂದ್ವಿ ಅಂದ್ರೆ ಖರ್ಚು ಬಹಳಷ್ಟು ಜಾಸ್ತಿ ಇದೆ. ನನ್ನ ಪ್ರಕಾರ ನಾನು ಈಗ ಸಲ ಅದನ್ನೇ ಮಾಡಿದ್ದೆ ಸರ್. ನಾನು ಮೊದಲು ಬೀಜಗಳನ್ನ ತಂದು ಅದನ್ನ ಅಗಿಗಳಾಗಿ ಮಾಡ್ಕೊಂಡ್ವಿ. ಅದನ್ನ ಪಾಲಿಥಿನ್ ಕವರ್ ನಲ್ಲಿ, ಆಮೇಲೆ ಕೊಟ್ಟಿಗೆ ಗೊಬ್ಬರ ಪ್ಲಸ್ ಮಣ್ಣು ಎಲ್ಲಾ ಮಿಶ್ರಣ ಮಾಡಿ ಅಂದ್ರೆ ಸಾವಯವ ಗೊಬ್ಬರವನ್ನೇ ಬಳಸ್ತೀವಿ. ಹಾ, ಸಾವಯವನೇ ಸರ್, ಅದೇ ತರಾನೇ ಮಾಡ್ಕೊಂಡಿದ್ವಿ. ರಾಸಾಯನಿಕ ಗೊಬ್ಬರ ಬಳಸಲ್ಲ, ಸ್ವಲ್ಪ ಬಳಸ್ತೀವಿ ಸರ್. ಮಣ್ಣಿಗೆ ಹಾನಿ ಆಗ್ತದೆ ಅಂತ ಹೇಳ್ತಾರಲ್ಲ. ಆಗತ್ತೆ ಸರ್, ಒಮ್ಮಿಗ್ಲೆ ಬಿಟ್ವಿ ಅಂದ್ರೆ ಕಷ್ಟ ಆಗುತ್ತೆ ಸರ್. ಅದು ಸ್ವಲ್ಪ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಹಾ, ಪ್ರಪೋರ್ಷನೇಟ್ ಆಗಿ. ಆಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಈಗ ನೀವು ಹೇಳಿದಾಗ ಸಾವಯವ ಪ್ರಕಾರನೇ ಹೋಗ್ತಾ ಇದ್ದೀವಿ ಸರ್. ಈಗ ಪಪ್ಪಾಯ ಬೆಳೆಯನ್ನ ಮಾಡಬೇಕಾದ್ರೆ ಮಣ್ಣಿನಲ್ಲಿ ಏನಾದ್ರೂ ವಿಶೇಷತೆ ಇರಬೇಕು ಸರ್? ಇರಬೇಕು, ಮಣ್ಣಿನಲ್ಲಿ ವಿಶೇಷತೆ ಇರಬೇಕು. ಅಂದ್ರೆ ಇದು ಬಹಳಷ್ಟು ವಿಧದ ಮಣ್ಣುಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಆದ್ರೆ ಇದರಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಾವು ಪಪ್ಪಾಯಿ ಮಾಡಬೇಕು ಅಂತಂದ್ರೆ ಯಾವುದೇ ನೀರ್ ನಿಲ್ತಕ್ಕಂತ ಸ್ಥಳ ಇರಬಾರ್ದು ಸರ್. ನೀರ್ ನಿಲ್ಬಾರ್ದು ಅಂದ್ರೆ ಬಸಿಗಾಲುವೆ ಮಾಡಿ? ಹಾ ಸರ್, ಅಂದ್ರೆ ನೀರು ಜಾರಿ ಹೋಗ್ಬೇಕು. ಅದನ್ನ ನೀರ್ ನಿಲ್ತಕ್ಕಂತಲ್ಲಿ ಮಾಡಿದ್ವಿ ಅಂದ್ರೆ ಅದು ಪೂರ್ತಿ ಹೋಗ್ಬಿಡುತ್ತೆ ಸರ್. ಅದಕ್ಕೆ ತುಂಬಾ ನೀರ್ ಬೇಕಾ? ಹೇಗೆ? ಬಹಳಷ್ಟು ಏನ್ ಬೇಕಾಗಂಗಿಲ್ಲ ಸರ್, ಕಡಿಮೆನೆ ಬೇಕು. ಅಷ್ಟೇನು ನಮ್ಗೆ ಡೈಲಿ ಒಂದು ಹನಿ ನೀರಾವರಿಯಿಂದಾನೇ ಮಾಡ್ಬೇಕಾಗತ್ತೆ ಇದು. ಅದಕ್ಕೆ ಡ್ರಿಪ್ ನಲ್ಲಿ 1 ಅವರ್ 2 ಅವರ್ ಕೊಟ್ರೆ ಸಾಕಾಗತ್ತೆ ಸರ್. ಅದಕ್ಕೆ ನಮ್ದೆಲ್ಲ ಭೂಮಿ ಈ ಭಾಗದ್ದು ಕಪ್ಪು ಭೂಮಿ. ಹೌದು ಸರ್, ಹೌದು, ಕರಿ ಭೂಮಿ. ಅಲ್ಲಿ ಇದು ಚೆನ್ನಾಗಿ ಬೆಳೀತದೆ? ಬರುತ್ತೆ ಸರ್, ಚೆನ್ನಾಗಿ ಬರುತ್ತೆ. ಬಟ್ ನೀರ್ ನಿಲ್ಲುವಂತದ್ದು ಇರಬಾರ್ದು ಅಷ್ಟೇ. ಹವಾಗುಣ ಹೇಗೆ ಇದಕ್ಕೆ ಇರಬೇಕಾಗ್ತದೆ? ಹವಾಗುಣ ಸ್ವಲ್ಪ ಇದು ತೇವಾಂಶ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ ಸರ್. ಇದ್ರ ಪ್ರಕಾರ ನಾನೀಗ ಮಾಡಿ ಪ್ರಕಾರ ಸ್ವಲ್ಪ ತೇವಾಂಶ ಚೆನ್ನಾಗಿದ್ರೇನೆ ಬೆಸ್ಟ್. ಅಂದ್ರೆ ಬಿಸಿ ಬಿಸಿ ಚೆನ್ನಾಗಿ ಬೆಳೆದಿದೆ ಸರ್, ಚೆನ್ನಾಗಿ ಬಂದಿದೆ ಸರ್. ನೀವು ತಳಿಗಳ ಬಗ್ಗೆ ಹೇಳಿದ್ರಿ, ಏನಾದ್ರು ವಿಶೇಷತೆ? 786 ಸರ್, ಅದು ರೆಡ್ ಲೇಡಿ 786 ಅಂತ. ಇದು ಸ್ವಲ್ಪ ವೈರಸ್ ಕಡಿಮೆ ಇರುತ್ತೆ ಸರ್. ಇದು ವೈರಸ್ ಬಹಳ ಜಲ್ದಿ ಅಟ್ಯಾಕ್ ಮಾಡ್ಕೊಳ್ಳಂಗಿಲ್ಲ. ಅದು ರೈತನಿಗೆ ಉಪಯೋಗಕಾರಿ, ಯಾಕಂದ್ರೆ ಖರ್ಚು ಕಡಿಮೆ ಆಗುತ್ತೆ. ಹಾ, ಖರ್ಚು ಕಡಿಮೆ ಆಗುತ್ತೆ ಸರ್, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಹಣ ಉಳಿತದೆ ಈ ರೀತಿಯಾಗಿ ಮಾಡಿದ್ರೆ ಅಂತ? ಅಗಿಗಳು ನಾವು ಆಕ್ಚುಲಿ ಈಗ ನಾವು ಸಸಿಗಳನ್ನ ಬೇರೆ ಕಡೆಯಿಂದ ತರಿಸ್ದೀವಿ ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್. ನೀವೇ ಮಾಡ್ಲಿಕ್ಕೆ ಪ್ರಯತ್ನ? ನಾವೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸರ್. ಹಣ ಉಳಿತಾಯ ಮಾಡುವಂತ ಎಲ್ಲ ವಿಧಾನ ಅನುಸರಿಸಿದ್ದೀವಿ. ಈ ಸಲ ಒಂದು 50% ಉಳಿದಿದೆ ಸರ್. ಆಕ್ಚುಲಿ ನಾವು ಈಗ ನೋಡಿ ಸರ್, ಒಂದು 2 ಲಕ್ಷ ಹತ್ತೋದನ್ನ 1 ಲಕ್ಷ ಅಷ್ಟೇ ಹತ್ಬಿಟ್ಟಿದೆ. ಒಂದು ಈ ಗಿಡಗಳನ್ನ ಬೆಳೆಸುವಂತ ವಿಧಾನವನ್ನು ಅನುಸರಿಸಿದ್ರೆ ಬೇರೆ ಮಾರಾಟಕ್ಕೂ ಬಳಸ್ತಿದ್ದೀರಾ? ಇಲ್ಲ, ಮಾರಾಟಕ್ಕೂ ಮಾಡಿಲ್ಲ ಸರ್. ಯಾಕಂದ್ರೆ ಈ ಸಲ ನಾವು ಫಸ್ಟ್ ಟೈಮ್ ಮಾಡಿರೋದು ನಮ್ ಸಲುವಾಗಿ ಅಂತಾನೆ ಮಾಡಿದ್ದೀವಿ ಸರ್. ಇದು ಯಾವ ತಿಂಗಳಲ್ಲಿ ಈ ಅಗಿಗಳನ್ನು ಮಾಡಿದ್ದೀರಿ ನೀವು? ನಾವು ಆಕ್ಚುಲಿ ಡಿಸೆಂಬರ್ ನಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಪ್ರೊಸೆಸ್. ಬಟ್ ನಾನು ಹಚ್ಚಿರೋದು ಫೆಬ್ರವರಿನಲ್ಲಿ, ಅಂದ್ರೆ ಒಂದು 45 ಡೇಸ್ ಆಗ್ಬೇಕು ಸರ್. ಅದು 45 ಅಬೋವ್ ಆಗ್ಬೇಕು ಆ ಒಂದು. ಈ ಅಗಿಗಳನ್ನು ಎಷ್ಟು ಅಂತರದಲ್ಲಿ ಹಾಕಬೇಕು, ಹೇಗೆ ಅದು ಕ್ರಮ? ಕ್ರಮ ಸರ್, ಈಗ ನೋಡಿ, ಇದನ್ನ ನಾವು ಅಗಿ 45 ಡೇಸ್ ಆದ ನಂತರ, ಆ ಬರೋದಕ್ಕಿಂತ ಮುಂಚೆ ನಾವು ಎಲ್ಲ ನಮ್ಮ ಪ್ರದೇಶ ಏನಿರುತ್ತೆ ಸರ್, ಬೆಳೆಯ ಪ್ರದೇಶ, ಅದು ಎಲ್ಲ ಚೆನ್ನಾಗಿ ಹದ ಮಾಡ್ಕೊಳ್ಬೇಕು. ಮೊದಲು ಒಂದೇ ಸಮನಾಗಿ ಮಾಡಿಕೊಂಡು ಅದಕ್ಕೆ ಮೊದಲು ಸಾಲಿನಿಂದ ಸಾಲಿಗೆ 8 ಫೂಟ್ ಅನ್ನ ತಗೊಳ್ಬೇಕಾಗುತ್ತೆ ಸರ್. ಆಮೇಲೆ ನಾವು ಗಿಡದಿಂದ ಗಿಡಕ್ಕೆ 6 ಫೂಟ್ ಅನ್ನ ತಗೋಬೇಕಾಗುತ್ತೆ. ಓಹೋ, ಈ ತರ ಮಾಡಿಕೊಂಡು ಆಮೇಲೆ ಅದಕ್ಕೆ ಡ್ರಿಪ್ ನೀರಾವರಿ ಅಂತೂ ಮೊದಲನೇ ಹಾಕಿರ್ಬೇಕು. ಆ ಪ್ರಕಾರ ಮಾಡಿದ್ದೀವಿ ಸರ್. ಡ್ರಿಪ್ ನೀರಾವರಿ? ಹಾ, ಡ್ರಿಪ್ ನೀರಾವರಿ ಬೇಕು ಸರ್. ಇಷ್ಟು ಅಂತರವನ್ನ ಇಟ್ಟುಕೊಳ್ಬೇಕು. ಹಾ ಹೌದು, ಬೆಳಿಲಿಕ್ಕೆ ಅನುಕೂಲ ಅಂತ. ಹೌದು ಸರ್, ಹೌದು. 1 ಎಕರೆಯಲ್ಲಿ ಎಷ್ಟು ಗಿಡಗಳು ನಿಲ್ತಾವ? 908 ಕೂಡುತ್ತೆ ಸರ್, 908. ಇಂಥ ಒಮ್ಮೆ ಗಿಡ ಹಾಕಿದ ಮೇಲೆ ದಿನಾ ಅದನ್ನು ಕಾಯ್ಬೇಕಾಗ್ತದೆ, ಯಾವ ರೀತಿ ಬೆಳೀತದೆ ಏನಂತ ಹಾಗೇನಾದ್ರೂ ಗಮನ ಹರಿಸಬೇಕು? ಗಮನ ಹರಿಸಬೇಕು ಸರ್. ಅದು ಆಕ್ಚುಲಿ ನಾವು ಡೈಲಿ ಮಾಡಿದ್ರು ಚೆನ್ನಾಗಿ ಸರ್, ಯಾಕಂದ್ರೆ ನಮ್ಗೆ ವ್ಯತ್ಯಾಸ ಕಂಡು ಬರುತ್ತೆ ಸರ್. ಚೆನ್ನಾಗಿ ಬೆಳೀತಾ ಇರೋದು, ಚೆನ್ನಾಗಿ ಬೆಳೆ ಇರ್ತಾ ಇರಲಿಲ್ಲ, ಅದನ್ನ ನಾವು ಕಂಡುಹಿಡಿಬಹುದು, ವ್ಯತ್ಯಾಸಗಳನ್ನ ನೋಡಬಹುದು. ಅದರಲ್ಲಿ ಏನಾದ್ರೂ ನಮ್ಗೆ ಕೊರತೆ ಕಂಡು ಬಂತು, ಚೆನ್ನಾಗಿ ಅಂದ್ರೆ ಗ್ರೀನರಿ ಆಗಿರುತ್ತೆ, ಯಾವುದೋ ಒಂದು ಎಲ್ಲೋ ಆಗ್ಬಿಡ್ತು ಲೀಫ್, ಏನೋ ಪ್ರಾಬ್ಲಮ್ ಇದೆ ಅಂತ ಅದನ್ನ ನಾವು ಗೊತ್ ಮಾಡ್ಕೋಬಹುದು. ಈಗ ನೀವು ಹೇಳಿದ್ರೆ ರೆಡ್ ಲೇಡಿ 786 ಅಂತ ಒಂದು ತಳಿ ಇದೆ, ಅದನ್ನ ಹಾಕಿದ್ರೆ ರೋಗ ಬರುದಿಲ್ಲ ಅಂತ. ಅಂದ್ರೆ ನಿಮ್ಮ ಪಪ್ಪಾಯಿಗೆ ರೋಗನೇ ಬರುದಿಲ್ಲ ಹೇಗೆ? ಇಲ್ಲ, ಬರುತ್ತೆ ಸರ್. ಬಟ್ ಆದ್ರೆ ಅದು ಹೆಂಗದಂದ್ರೆ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ. ಆಮೇಲೆ ಅದು ಈಗ ಏನೋ ಒಂದು ರೋಗ ಕಾಣಿಸ್ತಾ ಇದೆ ಅಂದ್ರೆ ನಿರ್ವಹಣಾ ಕ್ರಮ ಎಚ್ಚರ ಮಾಡಬೇಕು. ಹೌದು, ಎಸ್ ಸರ್, ಎಸ್. ಈಗ ಅದನ್ನ ನಾವು, ನಾನು ಹೇಳಿದೆ ನನ್ನ ವ್ಯತ್ಯಾಸಗಳನ್ನು ನೋಡ್ತಾ ಇರಬೇಕು, ಡೈಲಿ ವಾಚ್ ಮಾಡಬೇಕು ಅಂತ ಹೇಳಿದೆ.

ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಗಣಜಲ್ಖೇಡ್ ಗ್ರಾಮದ ಯುವ ಕೃಷಿಕ ರಾಜಕುಮಾರ್ ಮಾಚಟ್ಟಿಯವರೊಂದಿಗೆ ಮಾತುಕತೆ ಕೇಳಿದ್ರಿ. ಮಾತುಕತೆಯಲ್ಲಿ ಜೊತೆಯಾಗಿದ್ದವರು ಡಾಕ್ಟರ್ ಸದಾನಂದ ಪೆರ್ಲ. ಕೃಷಿ ರಂಗದಲ್ಲಿ ಈಗ ಜಮಗಾಬಿ ಗ್ರಾಮದ ಮಲ್ಲಮ್ಮ ವಾಡಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಅಂದ ಚಂದ ಅಂಗೈದಾಗಿಡಿ ಕಂಡು ಲಿಂಗ ಕೆಬೆಳಗ ನಬಾಯ್ ಬಸವೇಶ ಬವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಬವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಕಲ್ಯಾಣವಾಸ್ಯಗ ಬೆಳಗುವೆ ನಾರುತಿಯೇ ಬಸವೇಶ ಭವೇಶ ಕಲ್ಯಾಣವಾಸ್ಯಗ ಬೆಳಗುವೆ ನಾರುತಿಯೇ ಸೂರೆಪನಾದ ಸೋದಾಗೆ ಹಿಡಿಕೊಂಡ ಸೂರ್ಯಾಗ ಬೆಳಗ ನವ ಸೂರ್ಯಪ್ಪನಾದ ಸೋದಾಗೆ ಹಿಡಿಕೊಂಡ ಸೂರ್ಯಾಗ ಬೆಳಗ ನೋಬಾಯ್ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಪೂಜೆಯ ಮಾಡುತ್ತ ಪುಸ್ತಕ ಹೇಳುತ್ತ ಪುರುಷಾಗ ಬೆಳಗ ನವ ಪೂಜೆಯ ಮಾಡುತ್ತ ಪುಸ್ತಕ ಹಿಡಿಕೊಂಡು ಪುರುಷಾಗ ಬೆಳಗ ನೋಬಾಯ್ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಮಲ್ಲಿಗೆ ಹೂವಗಳ ಮ್ಯಾಲಾಗ ಹಿಡಿಕೊಂಡು ಮಲ್ಲಿಗ ಬೆಳಗ ನೋಬಾಯ್ ಮಲ್ಲಿಗೆ ಹೂವಗಳ ಮ್ಯಾಲಾಗ ಹಿಡಿಕೊಂಡು ಮಲ್ಲಿಗ ಬೆಳಗ ನೋಬಾಯ್ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಶ್ಯಾವಂತಿಗುವಗಳ ಚಂದಾಗ ಹಿಡಿಕೊಂಡು ಶರಣಾಗ ಬೆಳಗ ನೋಬಾಯ್ ಶ್ಯಾವಂತಿಗುವಗಳ ಚಂದಾಗ ಹಿಡಿಕೊಂಡು ಶರಣಾಗ ಬೆಳಗ ನೋಬಾಯ್ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯೇ ಬಸವೇಶ ಭವೇಶ ಹಸಿಯಲಿ ಕುಸುಮಲಿನ ಕಾರ ಶರೇ ಬಸವಣ್ಣನ ಮಡದಿ ಸೇವಾ ಶರಣೆ ಬಸವಣ್ಣನ ಮಡದಿ ಸೇವಾ ಶರಣೆ ಬಸವಣ್ಣನ ಮಡದಿ ಶಿವಾ ಶರಣೆ ಶಿವಾ ಶರಣೆ ಬಸವಣ್ಣನ ಮಡದಿ ಶಿವಾ ಶರಣೆ ಬಸವಣ್ಣನ ಮಡದಿ ಶಿವ ಶರಣೆ ನೇಲಮಗಾಸಿಯಲ್ಲಿ ಕಾರಾಸ್ಯಾರೆ ಅಸಿಯವಯಲ್ಲಿ ಕಾರಾಸ್ಯಾರೆ ಕಾರಾಸ್ಯಾರೆ ಅಸಿಯವಯಲ್ಲಿ ಕಾರಾಸ್ಯಾರೆ ಕಾರಾಸ್ಯಾರೆ ಅಸಿಯವಯಲ್ಲಿ ಕಾರಾಸ್ಯಾರೆ ಅದನಿಗೆನಮತ ಗಜೇತ ತಗೊಂಡ ತೇದತ ಅಸಿಯವಯದಾಳೆ ವಾಯದಾಳೆ ತೇದತ ಅಸಿಯವಯದಾಳೆ ವಾಯದಾಳೆ ತೇದತ ಅಸಿಯವಯದಾಳೆ ವಾಯದಾಳೆ ತೇದತ ಅಸಿಯವಯದಾಳೆ ತೇದತ ಅಸಿಯವಯದಾಳ ನಾಕ ಮೂಲೆ ಬರದಾಳ ಚನ್ನ ಬಸವಣ್ಣ ಬಸವಣ್ಣ ಬರದಾಳ ಚನ್ನ ಬಸವಣ್ಣ ಬಸವಣ್ಣ ಬರದಾಳೆ ಚನ್ನ ಬಸವಣ್ಣ ಬಸವಣ್ಣ ಬರದಾಳೆ ಚನ್ನ ಬಸವಣ್ಣ ಅಡಕೆಟ ಬಂಗಾರವತ್ತಾವಲೆ ಉಳಿ ದೇಶ ಮುಖಿ ನನ್ನ ಗಾಸಲೆ ಆಗ ಸಾಲೆ ದೇಶ ಮುಖಿ ನನ್ನ ಗಾಸಲೆ ಆಗ ಸಾಲೆ ದೇಶ ಮುಖಿ ನನ್ನ ಗಾಸಲೆ ಆಗ ಸಾಲೆ ದೇಶ ಮುಖಿ ನನ್ನ ಗಾಸಲೆ ದೇಶ ಮುಖಿ ನನ್ನ ಸಾಲೆ ಮಾಡ್ಯಾರ ಓ ಸಾಲೆ ಬಸೇಮಿ ವಾಸನತೈ ವಾಸನತ ಕೋ ಸಾಲೆ ಬಸೇಮಿ ವಾಸನತೈ ವಾಸನತ ಕುಶಲ ಗಸಿಮಿ ವಾಸನತೈ ವಾಸನತ ಕುಶಲ ಗಸಿಮಿ ವಾಸನತೈ ಅಡಕೆಟ ಬಂಗಾರವತ್ತಾವಲೆ ಉಳಿ ಚಂದ್ರಮಕ್ಕೆ ನನ್ನ ಗಾಸಲೆ ಆಗ ಸಾಲೆ ದೇಶಮಕ್ಕೆ ನನ್ನ ಗಾಸಲೆ ಆಗ ಸಾಲೆ ದೇಶ ಮುಖಿ ನನ್ನ ಗಾಸಲೆ ಆಗ ಸಾಲೆ ದೇಶ ಮುಖಿ ನನ್ನ ಗಾಸಲೆ ದೇಶ ಮುಖಿ ನನ್ನ ಸಾಲೆ ಮಾಡ್ಯಾರ ಕೋ ಸಾಲೆ ಬಸೇಮಿ ವಾಸಾರುಳಿಯ ಕೋ ಸಾಲೆ ಬಸೇಮಿ ವಾಸಾರುಳಿಯ ವಾಸಾರುಳಿಯ ಕುಶಲ ಗಸಿಮಿ ವಾಸಾರುಳಿಯ ವಾಸಾರುಳಿಯ ಕುಶಲ ಗಸಿಮಿ ವಾಸಾರುಳಿಯ ಅಡಕೆಟ ಬಂಗಾರವತ್ತಾವಲೆ ಉಳಿ ಚಂದ್ರಮಕ್ಕೆ ನನ್ನ ಗಾಸಲೆ ಆಗ ಸಾಲೆ ಚಂದ್ರಮಕ್ಕೆ ನನ್ನ ಗಾಸಲೆ ಆಗ ಸಾಲೆ ಚಂದ್ರಮುಖಿ ನನ್ನ ಗಾಸಲೆ ಆಗ ಸಾಲೆ ಚಂದ್ರಮುಖಿ ನನ್ನ ಗಾಸಲೆ ಚಂದ್ರಮುಖಿ ನನ್ನ ಸಾಲೆ ಮಾಡ್ಯಾನ ಕೋಸ ಭಾಗಮನ ವಾಸ ಸರಿಗೆ ವಾಸ ಸರಿಗೆ ಕೋಸ ಭಾಗಮನ ವಾಸ ಸರಿಗೆ ವಾಸ ಸರಿಗೆ ಕುಸಭಾಗಮನ ವಾಸ ಸರಿಗೆ ವಾಸ ಸರಿಗೆ ಕುಸಭಾಗಮನ ವಾಸ ಸರಿಗೆ ಮಲ್ಲಮ್ಮ ವಾಡಿ ಹಾಗೂ ಸಂಗಡಿಗರಿಂದ ಇದುವರೆಗೆ ಸಂಪ್ರದಾಯದ ಪದಗಳನ್ನ ಕೇಳಿದ್ರಿ. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ